ಕಾರಣ ನಿನ್ನ ಮುಖವು ಇಷ್ಟೊಂದು ಮಾಡಬೇಕಾದ್ರೆ ಏನ ಕಾರಣದಿಂದ ಮಾಡಿರಬಹುದು? ಏನೋ ಮೈತ್ರಿ ಬಾಲಣ್ಣ, ನಿನ್ನ ಮೈ ಮೇಲೆ ನರಿವಿ ಇಷ್ಟೊಂದು ಹರಿಬೇಕಾದ್ರೆ ಏನ್ ಕಾರಣದಿಂದ ಹರಿದಿರಬಹುದು? ಏನೋ ಮೈತ್ರಿ ಸಂಗಣ್ಣ, ನಾವು 4 ಮಂದಿ ಗೆಳೆ ಮಾತ್ರ ಕೊಡ್ಕೊಂಡ ಒಂದು 10 ವಾಲ ಗುತ್ತಿಗೆ ಹಿಡಿದಿದ್ದು, ಆ 10 ಕಡ್ಡಿ ಕೇಳುವ ಹೊತ್ತಿನಾಗ ನಮ್ ಮುಂದೆ ನಿಮ್ಮೊಂದು ಅವನ ಹೊತ್ತಿನಾಗ ಅರಿ ಹರಿದ್ರೆ ಹರಿದಿರ್ಬೇಕು ನೋಡ್ರಿ. ಏನೋ ಮೈತ್ರಿ ಬಾಣ, ನಾವಾದ್ರೆ ಪ್ಯಾಟೆಯಲ್ಲಿ ಹೋಗಲು ನಡೆವಂತನಾಗು. ಹಂಗಾರು ಒಳಗೆ ಹೋಗಿ ನೋಡಿಲ್ಲ. ಏನೋ ಮೈತ್ರಿ ಬಾಣ, ಪ್ಯಾಟೆಗಂತೂ ಬಂದಂಗ ಆತು. ಅಂಗಡಿಯಲ್ಲಿ ಸೇರ್ಜಿ ಇದ್ರೆ ಕರ್ಕೊಂಡು ಬರುವಂತರಾಗ್ರಿ. ನಾವು ಮಾರ್ವಾಡೆರೋ, ನಾವು ಮಾರ್ವಾಡೆರೋ, ಮೋತ ಮನೆ ಕ ವ್ಯಾಪಾರ ಮಾರವರು. ಪೇಪರ್ ಮ್ಯಾಗ ಪೇಪರ್ ಪೇಪರ್ ಮ್ಯಾಗ ಪೇಪರ್ ತಗೋತಾ ಕೊಡ್ತ ವಾಪಸ್ ಬಿಡ್ತಿದ. ಏನ್ರಿ ಸರ್ಜಿ, ಅಂಗಡಿಯಲ್ಲಿ ಆದ್ರೆ ಇರ್ತಾರೇನ್ರಿ? ಏನ್ರಿ ಸಿಗಪ್ಪನ ಅಂಗಡಿಯಲ್ಲಿ ಇರ್ತಿದ. ಹಂಗಾದ್ರ ನಮಗೊಂದು ಕರುವತ್ ಕಡೆ ದೋತ್ರ, ಚೈನಾ ಸಿಲ್ಕ್ ಅಂಗಿ, ಜರದ ಶಾಲ, ಇದು ಅಲ್ಲದೆ ಕೊರಳಲ್ಲಿ ಹಾಕುವಂತ ಚಂದ್ರ ಹರಿದ್ರೆ ಕೊಡ್ಬೇಕಾಯ್ತು ನೋಡ್ರಿ. ಅರೇ ಸಿಗಪ್ಪನ, ಅವನ್ನ ತಗೋತಿದ. ಹಂಗಾದ್ರೆ ಕೊಡುವಂತರಾಗ್ರಿ. ಏನ್ರಿ ಸರ್ಜಿ, ಇದ್ರ ಕೆಮ್ಮತ್ ಬಂದ ಎಷ್ಟಾಗ್ತೈತಿ? ಅರೇ ಸಿಂಗಪ್ಪನ, 1,000 ರೂಪಾಯಿ ಅದ. ಹಂಗಾದ್ರೆ ತಗೊಂಡು ಹೋಗುವಂತರಾಗ್ರಿ. ತಗೊಂಡು. ಏನೋ ಮೈತ್ರಿ ಬಾಣ, ನನ್ನಂಗ ಶೃಂಗಾರನಿ ಆದಿ, ನಿನ್ನಂಗ ಶೃಂಗಾರನ ಆದ್ನಿ. ಇದ ಹೊಂಗಲ ಪೇಟೆ ಹಾದಂಟಂಗಾದ್ರ ಸಂಜೆ ಯಾರ ಬಾಳೆ ಯಾರ ಗುರುತತ್ ಬರ್ದಂಗ ಗೊತ್ತು. ಒಂದ್ ವೇಳೆ ಹೋಗ್ಲಾರ್ಕೆ ಯಾವ್ದ್ರ ಒಂದು ಆಟ ತೆಗೆಯುವಂತರಾಗ್ರಿ. ಏನೋ ಮೈತ್ರಿ ಸಂಗಣ್ಣ, ನನ್ನ ಅಂತ ಬಿಡುವಳೇನ ಆಟ? ಆಟದ ಮಿಸ್ ಕೊಡ್ತಾರೆ ನೀವಂತ ತಗಂತಾರ್ರಿ. ಏನೋ ಮೈತ್ರಿ ಬಾಣ, ಒಂದು ಆಡೋದಾದ್ರೂ ಒಂದು ಪಗಡಿ ಆಟ ಆಡೋಣಂತ ನೋಡ್ರಿ. ಏನೋ ಮೈತ್ರಿ ಸಂಗಣ್ಣ, ಈ ಪಗಡಿ ಆಟ ಆಡಿ ಪಂಚ ಪಾಂಡ್ರ 12 ವರ್ಷ ಸೋಸಿದಾರ. ಇದು ಅರ್ಧ 1 ವರ್ಷ ಐತೆ ಸೋಸಿದಾರ. ಈ ಆಟ ಬ್ಯಾಡ ನೋಡ್ರಿ. ಏನೋ ಮೈತ್ರಿ ಬಾಣ, ಅವರೊಂದು ವಾದವಾದಿಲ್ಲ ಇಡಬೇಕು, ಇಲ್ಲ ಒಂದು ಜಿದ್ದಾಜಿದ್ದಿಲ್ಲ ಇಡಬೇಕು. ನಾವ್ ಹಂಗೇನಿಲ್ಲ, ವೇಳೆ ಹೋಗ್ಲಾರ್ಕ ಒಂದು ಆಟ ಆಡೋಣಂತೆ ನೋಡ್ರಿ. ಏನೋ ಮೈತ್ರಿ ಸಂಗಣ್ಣ, ಈ ಆಟ ಆಡೋ ಹೊತ್ತಿನಾಗ ನಮಗ್ ನಿಮ್ಗೆ ನ್ಯಾಯವಾದ ಮೇಲೆ ಬಿಡ್ತೇನೆ, ನಂಗ ವಚನ ಕೊಟ್ಟು ಆಡೋಣಂತೆ ನೋಡ್ರಿ. ಹಂಗಾದ್ರೆ ತೆಗೆದುಕೊಂತಾರ್ರಿ. ಆಡೋಣ ದಶಾಪಾಶ ಹೊರತು ಬಂದ ನಂದಾತ್ ನೋಡು. ಏನ್ ಮೈತ್ರಿ ಸಂಗಣ್ಣ, ಚಕ್ಕಾತಿನ ಹೊರತು ಬಂದ ನಂದಾತ್ ನೋಡ್ರಿ. ದಶಾಪಾಶ ಹೊರತು ಬಂದ ಅಂತ ನೋಡ್ರಿ. ಚಕ್ಕಾತಿನ ಹೊರತು ಬಂದ ನಂದಾತ್ ನೋಡ್ರಿ. ಏನ್ರಿ ಏನ್ರಿ ಪರಪ್ಪನ, ದಶಾಪಾಶ ಹೊರತು ಬಂದ ಅಂದಾಗೈತಿ. ನನ್ ಗೆಳೆಯ ನನ್ ಗಟ ಕೊಡುವ ನೋಡು. ನಿಂದೇನಪ್ಪ? ಏನು ಪರಪ್ಪಣ್ಣ, ಚಕ್ಕಾತಿನ ಹೊರತು ಬಂದ ಅನ್ನೋದಾಗೈತಿ, ನನ್ ಗೆಳೆಯ ನನ್ಗೆ ಆಟ ಕೊಡುವ ನೋಡ್ರಿ. ಏನಪ್ಪ ಹುಡುಗರ, ಈ ಆಟದ ಮಚ್ಕೂರ್ ತಿಳ್ದಂಗತ್ತು. ವಾರಿಗೆ ಹುಡುಗರ್ ಕಾಂತೀರಿ, ಕೈಕೈ ಹಿಡ್ಕೊಂಡು ಹೋಗೋದು ಬಹಳ ಉತ್ತಮ ಅಣ್ಣಪ್ಪ. ಏನೋ ಮೈತ್ರಿ ಬಾಣ, ಆಟ ನಂದರ ಆಗ್ಲಿ ಬೇಡ ನಂದರ ಆಗ್ಲಿ, ಪರಪ್ಪಣ್ಣ ಹೇಳ್ದಂಗ ನಾವಾದ್ರೆ ಕೈ ಕೈಕೊಂಡು ಹೋಗಿ ನಡೆಯುವಂತ. ರಾಜಮಾನ್ ರಾಜಶ್ರೀ, ತಾಲೂಕ್ ಸಂಪಗಾಂವ್, ಜಿಲ್ಲಾ ಬೆಳಗಾಂ, ಮೋಜಾ ಹೊಂಗಲದಲ್ಲಿರುವಂತ ಲಗಳೀರ ನನಗೆ ಪತ್ರ ಬರೆಯಲು ಕಾರಣವೇನೆಂದರೆ ಗಂಟು ತಲೆ ಮೇಲೆ ಮುತ್ತಿನ ವ್ಯಾಪಾರ ಬಹಳ ಜೋರ್ ಐತಿ. ಈಗ ಬಂದ್ರೆ ಲಾಭ ಆಗ್ತೈತಿ, ಇಲ್ಲಾದ್ರೆ ನುಕ್ಸಾನ ಆಗ್ತೈತಿ ಅಂತ ಹೇಳಿ ನನಗಾದ್ರೆ ಬಳ್ಳಾರಿ ಸೌಕರ ಪತ್ರ ಕಳಿಸೋರ್ನು. ಅದೇ ಪ್ರಕಾರ ನಾನು ನನ್ನ ತಮ್ಮಗಳನ್ನ ಕರಿ ಕಳಿಸಿ ನಾದ್ರ ಅವ್ರಿಗೆ ಬುದ್ಧಿ ರೀತಿ ಹೇಳಿ ನಾದ್ರೆ ವ್ಯಾಪಾರಕ್ಕೆ ಹೋಗ್ಬೇಕತ್ತಲ್ಲ. ಏನ್ ರೋಗ ತಮ್ಮಗಳ ಒಳಗಿದ್ರೆ ಹೊರಗೆ ಬರುವಂತ. ನಮ್ಮನ್ನ ಕರೆಸಿದ ಕಾರಣ ಚಂದ್ವಾಗಿ ಹೇಳುವಂತನಪ್ಪ. ಏನ್ ಹೋಗ್ ತಮ್ಮಗಳ ನಾದ್ರ ವ್ಯಾಪಾರಕ್ಕೆ ಹೋಗಾವ್ ನಾನು, ಬೇಗನೆ ಅಪ್ಪಣೆ ಆದ್ರೆ ಕೊಡ್ಬೇಕಾಗಿತ್ತು ನೋಡು. ಏನು ಅಣ್ಣ, ಒಂದು ಹಾಲ ಹೇಳಿದ ಕಡಿಮೆ ಇಲ್ಲ, ಒಂದು ಬೆಳ್ಳಿ ಬಂಗಾರದ ಕಡಿಮೆ ಇಲ್ಲ, ನೇರ ವ್ಯಾಪಾರಕ್ಕೆ ಹೋಗ್ಬಾರ್ದು ನೋಡಪ್ಪ. ಏನ್ ಹೋಗ್ ತಮ್ಮಗಳ, ನಾವು 3 ಮಂದಿ ಕೂತ್ ಊಟ ಮಾಡ್ಬೇಕಾದ್ರೆ ಹಿರಿ ಹೊಡ್ ಗುಡ್ದಂತ ಗುಡ್ ಸಾಲಕ್ಕೆಲ್ಲ ನೀವೇನೆ ಅಪ್ಪಾರಕ್ಕೆ ಹೋಗೋ ಮಾಹಿತಿ ಅಡ್ಡ ಬರಕ್ ಹೋಗ್ಬೇಡ್ರಿ, ಬೇಗನೆ ಅಪ್ಪನೇ ಕೊಡ್ಬೇಕಾಯ್ತು ನೋಡು. ಏನು ಅಣ್ಣ, ನೀ ಎಷ್ಟು ಹೇಳ್ರಿ ಕೇಳ ಮನುಷ್ಯ ಅಲ್ಲ, ನಮ್ಮ ಬಸವಂತರ ಮಾತ್ ಹೇಳಿ ನೇರ ಹೋಗ್ಬೇಕಾಗ್ತೈತಿ ನೋಡಪ್ಪ. ಏನ್ ಹೋಗ್ತಮ್ಮ ಬಸವಂತ, ನಾದ್ರೆ ಅಪ್ಪಾರಕ್ ಹೋಗಾವನು, ಬೇಗನೆ ಅಪ್ಪನೇ ಆದ್ರೆ ಕೊಡ್ಬೇಕಾಯ್ತಿತ್ತು ನೋಡು. ಏನ್ರಿ ಈರಪ್ಪಣ್ಣ, ಅಪ್ಪಾರಕ್ ಹೋಗೋದ್ ಹೋಗುತ್ತೀರಿ, ಗಂಗಾವಕನ ಒಂದ ಕರಿ ಕಳಿಸಿ ಆಕಿಗೆ ಬುದ್ಧಿ ರೀತಿ ಹೇಳಿ, ನೀವಾದ್ರೂ ವ್ಯಾಪಾರಕ್ಕೆ ಹೋಗಬೇಕಾಗ್ತದೆ. ನಿನ್ನ ಹೇಳಿಕೆ ಪ್ರಕಾರ ನಾದ್ರೆ ಆಕಿನ ಕರಿ ಕಳಿಸಿ ಆದ್ರೆ ವ್ಯಾಪಾರಕ್ಕೆ ಹೋಗ್ತಾ ನೋಡು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ಒಳಗಿದ್ರೆ ಹೊರಗೆ ಬರುತ್ತಲಾಗು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ನಾ ಗಂಟು ಕೊಂಡಿದ್ದಾನು, ಬೇಗನೆ ಬುತ್ತಿ ಗಂಟ ಕೊಡು. ಹೇಳ್ತೀನಿ ಕೇಳ್ರಿ. ಈಗ ಬಂದ್ರ ಲಾಭ ಆಗ್ತೈತಿ, ಎಲ್ಲಾದ್ರೂ ನುಕ್ಸಾನ ಆಗ್ತೈತಿ ಹೇಳಿ ನನಗಾದ್ರೆ ಪತ್ರ ಬಂದಿರುವುದು. ಅದೇ ಪ್ರಕಾರ ನಾದ್ರೆ ಗಂಟು ವ್ಯಾಪಾರಕ್ಕೆ ಹೋಗ್ಬೇಕಾಗಿತ್ತು, ಬೇಗನೆ ಬುತ್ತಿ ಗಂಟ ಕೊಟ್ಟಿಕೊಡು ಅಂತ. ಪ್ರಿಯಾ, ನೀನು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಏನ್ ಕಡಿಮೆ ಇರೋದು, ಬೆಳ್ಳಿ ಬಂಗಾರ ಕುಡ್ಕೆ ಬಿದ್ದಿರುವಾಗ ಪ್ರಿಯಾ ನೀನು ಬಂದು ವ್ಯಾಪಾರಕ್ಕೆ ಹೋಗ್ಬಿಡು ಅಂತ ನೋಡ್ರಿ. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ವ್ಯಾಪಾರ ಮಾಡೋರ್ ವ್ಯಾಪಾರ ಮಾಡಕಬೇಕು. ಹೌದ್ರಿ, ಹೊಲ್ಮನಿ ಮಾಡೋರ್ ಹೊಲ್ಮನಿ ಮಾಡಬೇಕು. ವ್ಯಾಪಾರಕ್ಕೆ ಹೋಗೋ ಮಾಹಿತಿ ನೀ ಏನ್ ಅಡ್ಡ ಬರಕ್ ಹೋಗ್ಬೇಡ, ಬೇಗನೆ ಬುತ್ತಿ ಗಂಟ ಕಟ್ಟಿ ಹೇಳ್ತೀನಿ ಕೇಳ್ರಿ. ಚಂದವಾಗಿ ಹೇಳುವಂತ ಲಾಗು. ಮೂರಂತ ಸಮಣಿ ಮಾಲಾ ನರನಾ ನರನಾ ಏನು ಪ್ರಿಯಾ, ಚಿಂತಾಮೂರ್ತಿ ಸಮನೆ ಒಳಗೆ ನನಗಾದ್ರೂ ಇರಾಕ ಬಾಳ ಭಯ ಅನಿಸ್ತೈತಿ. ನಿಮ್ಮ ತಮ್ಮರ ಪಕ್ಷಿ ಬಸವಂತ ನನ್ನ ಮಾತಿ ಕೇಳಂಗಿಲ್ಲ, ಅವ್ರನ್ನ ಕರಿ ಕಳಿಸಿ ಬುದ್ಧಿ ರೀತಿ ಹೇಳಿ ನೀವಾದ್ರೂ ವ್ಯಾಪಾರಕ್ಕೆ ಹೋಗ್ಬೇಕು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ನಿನ್ನ ಹೇಳಿಕೆ ಪ್ರಕಾರ ಅವರಿಗೆ ಬುದ್ಧಿ ರೀತಿ ಹೇಳಿ ನಿನ್ನ ಜೋಡಿ ಒಂದು ಹಾಲು ಇಟ್ಟ ಮ್ಯಾಲಾಗ ನನ್ನ ಜೋಡಿ ಒಂದು ಹಾಲು ತಗೊಂಡ್ರಿ ಬೇಗನೆ ಬುತ್ತಿ ಗಂಟ ಕಟ್ಟಿಕೊಡುವಂತ. ಏನೇ ಪ್ರಮ ಒಳಗಿದ್ರೆ ಹೊರಗೆ ಬರುವಂತ. ನನ್ನ ಕರಿ ಕಳಿಸಿದ ಕಾರಣವೇನು ಚಂದವಾಗಿ ಹೇಳಪ್ಪ. ಏನೇ ಪ್ರಮ ನಾದ್ರ ಗಂಟ್ ಕ್ಯಾಪರ್ಕ್ ಹೊಡಿಯಾನು, ನೀ ಬಂದ ಮನ್ಯಾಗ ಇರ್ಬೇಕಾಗ್ತೈತಿ ನೋಡು. ಅದ್ರ ಹೇಳ್ತೀನಿ ಕೇಳಪ್ಪ. ಹಾ ಹೇಳು. ಯಾಕಣ್ಣ ಮಗನ ಈರ್ಯ ಕರಿಯ ಕಳಸಿ ಬಂದು ನೀನು ಸೋಪ್ತಿ ಆದ್ರೆ ಇರ್ಬೇಕಾಗ್ತೈತಿ ನೋಡು. ಸೋಪ್ತಿರ್ಬೇಕಪ್ಪ ಇರ್ಬೇಕಂದ್ರೆ ಹೆಂಗಿರ್ದಪ್ಪ. ಏನೇ ಪರಮ ನೀ ಏನ್ ಬೇಡ್ತಿ ಆದ್ರೆ ಕೊಡ್ತೇನು, ನೀ ಆದ್ರೆ ಬಂದ ನಮ್ಮಲ್ಲಿ ಇರ್ಬೇಕಾಗ್ತೈತಿ ನೋಡು. ಏನ್ ಬೇಡ್ತಾನ ಅದನ್ನೆಲ್ಲ ಕೊಡ್ತಿಲ್ಲಪ್ಪ. ಹಾಗಾದ್ರೆ ನೀ ವ್ಯಾಪಾರಕ್ಕೆ ಹೊಂಟೆಪ್ಪ. ನೀ ವ್ಯಾಪಾರಕ್ಕೆ ಹೋಗುದಾದ್ರೆ ಒಂದ್ರಾಗ ಎರಡು ಮಗನ ನೀ ಕಾಳಜಿ ಬಿಟ್ಟು ವ್ಯಾಪಾರಕ್ಕೆ ಹೋಗುವ. ಏನೇ ಪರಮ ಒಂದ್ರಾಗ ಎರಡ ಏನಂದ್ರ ನನಗೆ ತಿಳಿಲ್ ನೋಡು. ತಿಳಿಲ್ಲ ನನ್ ಮಗನ ಒಂದ್ರಾಗ ಎರಡ್ ಅಂದ್ರೆ ಯಪ್ಪ ನಿನ್ ಮನಸ್ಸಂತೆ ನನ್ ಮನಸ್ಸಂತೆ ಅದಕ್ಕೆ ಬಂದು ಒಂದ್ರಾಗ ಎರಡ್ ಅನ್ನೋನು ಮಾಡ್ಕೋ ನನ್ ಮನೆ ಸಂತಿನ ಮಾಡು. ಇದು ಅಲ್ಲದ ನಾಳೆ ಮಡಿ ಬಸವನ್ ದೇವ್ರ ಜಾತ್ರೆ ಐತಿ, ಅಲ್ಲಿಗೆ ಹೋಗಿ ಒಂದ್ ಗಂಡ ಪುತ್ರ ಅಂದ್ರೆ ಬೇಡ್ಕೊಂಡ ಬರ್ಬೇಕಾಗಿತ್ತು. ಗಂಡ ಪುತ್ರ ದಾರಿಯಾಗಿ ಬಿದ್ದಿರ್ತಾವೇನಪ್ಪ. ಏನೇ ಪರಮ ಅಲ್ಲಿ ಬಸವನಿಗೆ ಬೇಡ್ಕೊಂಡ್ರ ಆಗ್ತೈತಿ ನೋಡು. ಆಗ್ಲಿಪ್ಪ ನಿನ್ ಹೇಳಿಕೆ ಪ್ರಕಾರ ನಾವು ಮಡಿ ಬಸವನ ದೇವ್ರಿಗೆ ಹೋಗಿ ಕಾಯಕಪ್ರು ಮಾಡ್ಕೊಂಡ ಗಂಡಮ್ಮ ಪುತ್ರ ಬೇಡ್ಕೊಂಡ್ ಬರ್ತಾನೆ ಸಂಸ್ಥೆ ಬಿಟ್ಟು ವ್ಯಾಪಾರಕ್ಕೆ ಹೋಗಪ್ಪನಿ. ಏನೋ ಬೇಕಾರಿ ಒಳಗಿದ್ರೆ ಹೊರಗೆ ಬರುವಂತ ನಾವು. ಈ ನಾವಾದ್ರೆ ಗಂಟ್ ಹೋಗೋದೈತಿ, ಬುತ್ತಿ ಗಂಟ ಹೊರಬೇಕಾಗಿತ್ತು ನೋಡು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ನಾವಾದ್ರೆ ವ್ಯಾಪಾರ ಕಂಡಿದ್ದೇವೆ ನೋಡು. ಆಯ್ ಬಾರಮ ಬಾರ ಕರಾದರೆ ಭರೆ ವಲ್ಲೆ ಬಾರೆ ಬಾರಾಮ ಕರಾದರ ಭರೆ ವಲ್ಲೆ ಹೋಗುವಾಗ ನಮ್ಮ ಪುರುಷ ಏನ್ ಹೇಳಿದಾರೆ. ಐ ನನ್ನ ಮಗಳ ಮತ್ತಾದ್ರೂ ಹೇಳ್ತೀನಿ ಕೇಳ. ಚಂದ ಹೇಳಿದ್ರಿ ಯಾಕೆ ಗಂಗಾ ಕರಿತಿ ನನ್ನ ಯಾಕೆ ಗಂಗಾ ಕರಿತಿ ನನ್ನ ನನ್ನ ಕಡೆ ನಿನ್ನ

ಕಾಲದ ಕೂನ ಹಿಂದಿನವರಿಗೆ ಮಯ ಬಣ್ಣ ಥೇಟ್ರಿಲ್ಲಿ ಬಣ್ಣ ನೋಡಿ ಮುಚ್ಚವನ ನಕ್ಕನ್ನ. ಅಯ್ಯಪ್ಪ ನಿನ್ನ ಒಟ್ಟ ನಾವ್ ಯಾರನ್ನೋದು ಗುರ್ತಿಲ್ಲ. ಅಯ್ಯ ನನ್ನ ಮಗಳ ಪೂಜೆಗಿನ ನಾವ್ ಯಾರನ್ನೋದು ಒಟ್ಟ ಗುರ್ತಿಲ್ಲತ್ತೇವ ಅಮ್ಮ ಗುರ್ತಿಲ್ಲ. ಆಗ್ಲಿ ಪ್ರಮ ಎಮ್ಮ ದೇವ್ರ ಸೇವಾ ಅಂತ ಮುಗಿತ್ರಿ. ಅಮ್ಮ ದೇವ್ರಿಗೆ ನಮಸ್ಕಾರ ಮಾಡಿ ಪ್ರಮ ಮನೆಗೆ ಹೋಗುಣ್ರಿ. ಊರ ನಡೆದ ಮರಡಿ ಬಸವನ ದೇವ್ರ ಜಾತ್ರಿ ನಾವು ಅದ್ರ ಜಾತ್ರೆ ಹೋಗಿ ನಡುವಂತ ನಾವು ಏನೋ ಮೈತ್ರ ಸಂಘ ಅಣ್ಣ ಆ ಮರಡಿ ಬಸವನ ಜಾತ್ರೆ ಹೋಗ್ಬೇಕಾದ್ರ ಹಂಗೇನ್ ಪುಕ್ಷಟ ಹಂಗಲ್ ನೋಡ್ರಿ. ಏನೋ ಮೈತ್ರ ಬೇಡ ಜಾತ್ರೆ ಹೋಗ್ಬೇಕಾದ್ರೆ ಯಾವ ಪ್ರಕಾರ ಹೋಗ್ಬೇಕ್ರಿ. ಏನೋ ಮೈತ್ರ ಸಂಘ ಅಣ್ಣ ಆ ಮರಡಿ ಬಸವನ ಜಾತ್ರೆ ಹೋಗ್ಬೇಕಾದ್ರ ವಿಶಾಕ್ಷೇ 500 ರೂಪಾಯಿ ಹಾಕೊಂಡ ಒಂದು ಬಾಣದ ಗಡಿ ಹುಡ್ಕೊಂಡ ಜಾತ್ರೆ ಹೋದ್ರೆ ಒಟ್ಟಿಗೆ ಹಾಕತ್ ನೋಡ್ರಿ. ಏನೋ ಮೈತ್ರ ಬೇಡ ನೀ ಹೇಳಿದ ಪ್ರಕಾರ ನಾನೆಲ್ಲ ಸಹಜಾಗಿ ನಿಂತಿರ್ತೇನೆ. ನಾವಾದ್ರೆ ಪೇಟೆಲ್ ಹೋಗಿ ಜಾತ್ರೆ ಹೋಗೋಣ ನೋಡಿ ಅಂತ ನಾವು. ಏನೋ ಮೈತ್ರ ಸಂಘ ಅಣ್ಣ ಹಂಗಾರು ಹೋಗೋಣ ನೋಡಿಲ್ಲ. ಏನೋ ಮೈತ್ರ ಬೇಡ ಜಾತ್ರೆಯಲ್ಲಿ ನಿಂತು ಬಂದಂಗಾತು. ಹೌದಾ ಈ 500 ರೂಪಾಯಿ ತಗೊಂಡ ಕಾಯಿ ಕಪ್ಪರ ತಗೊಂಡ್ ಬರ್ಬೇಕಾಯ್ತು ನೋಡು. ಏನೋ ಮೈತ್ರ ಸಂಘಣ್ಣ ನಿಮ್ ಹೇಳಿಕೆ ಪ್ರಕಾರ ನಾನ ಕಾಯಿ ಕಪ್ಪರ ತಗೊಂಡ್ಬಂದಿದ್ದೆ ನೋಡ್ರಿ. ಏನೋ ಮೈತ್ರ ಬೇಡ ಕಾಯಿ ಕಪ್ಪರ ತಂದಂಗಾದ್ರೆ ಗುಡಿಯಲ್ಲಿ ಪೂಜೆ ಇದ್ರೆ ಕಾಯಿ ಒಡಿಸ್ಕೊಂಡು ಬರೋದು ನಡೆಯುವ ಅಂತ ನಾವು. ಏನೋ ಮೈತ್ರ ಸಂಘಣ್ಣ ನಾನ ಕಾಯಿ ಒಡಿಸ್ಕೊಂಡ ಬರ್ತೇನೆ ನೋಡ್ರಿ. ಏನು ನಿಮ್ ಕೈ ತಗೊಂಡ್ರಿ ಪೂಜಾರಿ ನಮ್ ಕಪ್ಪರ ಹಚ್ಚಿ ಕಾಯಿ ಒಡ್ ಕೊಡು ಅಂತ ನಾವು. ಏನನ್ ಮಗಳ ನಾನಾದ್ರೂ ಕಾಯ್ದು ಓಡಿಸ್ಕೊಂಡು ಬಂದೀನಿ ನೋಡೇವ. ದೇವ್ರ ನಮಸ್ಕಾರ ಮಾಡಿ ಪರಮ ಮನೆಗೆ ದೇವ್ರ ನಮಸ್ಕಾರ ಮಾಡಿ ಹೋಗಿ ನೋಡು ಅಂತ ಅಲ್ರಿ. ಆರುತಿ ಬೆಳಗುವೇನ ಜಯ ಜಯ ಆರುತಿ ಬೆಳಗುವೇನ ಜಯ ಜಯ ಆತ್ಮೀಯ ಕೇಳುಗರೆ, ಇದುವರೆಗೆ ಕಿಸನ್ ಮಣಿ ಕಾರ್ಯಕ್ರಮದಲ್ಲಿ ಸಂಗ್ಯಾ ಬಾಳ ಡಪ್ಪಿನಾಟ ಮೂಡಿಬಂತು. ಇದನ್ನು ಪ್ರಸ್ತುತಪಡಿಸಿದವರು ಕುಂಗ್ತೋಳಿ ಗ್ರಾಮದ ಮಾರುತಿ ಕೇದರಿ ಹಾಗೂ ತಂಡದವರು. ಈಗ ಕೇಳೋಣ ಚೌಡಿಕೆ ಪದಗಳನ್ನು ಶ್ರೀಮತಿ ಗೌರವ ಮಾದರ್ ಹಾಗೂ ತಂಡದವರಿಂದ. ಕರಿಯಲ್ಲ ನಾನು ನಿನ್ನ ಮ್ಯಾಲೆ ಎರಡಿಲ್ಲ Thank you.